ಇನ್ನೊಂದು ಸಾಮೂಹಿಕವಾಗಿ ಅವನ್ನ ಹಿಡಿದಾಗ್ತಕ್ಕಂಥದ್ದು. ಆದ್ರೆ ಇದೇ ಬೆಳೆಗಳನ್ನ ಹೆಚ್ಚು ಸಂಖ್ಯೆಯಲ್ಲಿ ಬೆಳೆಗಳಲ್ಲಿ ಹಾಕ್ಬೇಕು. ಹೆಚ್ಚು ಸಂಖ್ಯೆಯಲ್ಲಿ ಹಾಕಿದಾಗ ಎಲ್ಲ ಪ್ರೌಢ ಕೀಟಗಳು ಬಹಳಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಬಂದು ಬೀಳ್ತಾ ಹೋಗ್ತವೆ. ಇದ್ದಾಗ ಗಂಡು ಕೀಟನೇ ಇರಲಿ ಅಥವಾ ಹೆಣ್ಣು ಕೀಟನೇ ಇರಲಿ, ಈಗ ನಾವು ಗಂಡು ಕೀಟಗಳನ್ನೇ ಆಕರ್ಷಣೆ ಮಾಡಿ ಸಾಕಷ್ಟು ಸಂಖ್ಯೆಯಲ್ಲಿ ನಾಶ ಮಾಡಿದಾಗ ನಮ್ಮ ಬೆಳೆಯ ಪರಿಸರದಲ್ಲಿ ಆ ಪ್ರಭೇದದ ಗಂಡು ಹುಳುಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತದೆ. ಹೆಣ್ಣು ಪ್ರೌಢ ಕೀಟಗಳು ಇದ್ರೂ ಕೂಡ ಅವುಗಳಿಗೆ ಮಿಲನ ಹೊಂದಲಿಕ್ಕೆ ಗಂಡು ಪ್ರೌಢ ಕೀಟಗಳ ಲಭ್ಯತೆ ಇರೋದಿಲ್ಲ. ಅವಾಗ ಆ ಮಿಲನ ಕ್ರಿಯೆ ನಡೆಯೋದಿಲ್ಲ. ಮಿಲನ ಕ್ರಿಯೆ ನಡೆಯದೇನೆ ಮೊಟ್ಟೆ ಇಡ್ಲಿಕ್ಕೆ ಅದಕ್ಕೆ ಸಾಮರ್ಥ್ಯ ಬರೋದಿಲ್ಲ. ಹಾಗೂ ಮೊಟ್ಟೆಯನ್ನ ಇಟ್ಟರೂ ಕೂಡ ಅವನ್ನ ಅನ್ಫರ್ಟೈಲ್ ಅಥವಾ ಸ್ಟೆರೈಲ್ ಮೊಟ್ಟೆಗಳು ಅಂತ ಹೇಳ್ತಾರೆ, ಫಲವತ್ತಲ್ಲದೆ ಇರ್ತಕ್ಕಂತ ಮೊಟ್ಟೆಗಳನ್ನ ಇಡ್ತದೆ. ಆ ಮೊಟ್ಟೆಗಳಿಂದ ಮರಿಗಳು ಬರೋದಿಲ್ಲ. ಹಾಗಾಗಿ ಆ ಹಂತ ಅಲ್ಲಿಗೆ ಮುಗಿದೋಗ್ಬಿಡ್ತದೆ. ಹೆಣ್ಣು ಹುಳುಗಳು ಅಟ್ರಾಕ್ಟ್ ಆಗಿ ಅಲ್ಲಿ ಸಾಯ್ತಾ ಇದ್ದಾವೆ ಅಂತ ಅಂದ್ರೆ ಇನ್ನಲ್ಲಿ ಮೊಟ್ಟೆ ಇಡ್ಲಿಕ್ಕೆ ಹುಳುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಈಗಾಗಲೇ ನಾನು ಒಂದು ಹೇಳಿದೆ, ಒಂದು ಪ್ರೌಢ ಕೀಟವನ್ನು ನಾವು ಹಿಡಿದಾಕಿದ್ರೆ ಸುಮಾರು 300 ಮರಿ ಹುಳುಗಳು ಅಂದ್ರೆ ಇದೊಂದು ಅವರೇಜ್ ಸಂಖ್ಯೆ ಹೇಳ್ತಕ್ಕಂಥದ್ದು. ಕೆಲವು ಕೀಟಗಳು ಇನ್ನು ಹೆಚ್ಚು ಕೂಡ ಇರ್ತದೆ. ಒಂದಿಷ್ಟು ಮರಿ ಹುಳುಗಳ ಸಂಖ್ಯೆಯನ್ನ ನಾವು ಕಡಿಮೆ ಮಾಡಿದಂಗಾಗ್ತದೆ. ಕೀಟಗಳ ಮೊಟ್ಟೆ ಇಡುವ ಸಾಮರ್ಥ್ಯದ ಬಗ್ಗೆ ಮಾತಾಡುವಾಗ ಇನ್ನೊಂದು ಅಂಶವನ್ನ ಹೇಳ್ತಾರೆ, ಬರೀ ಎರಡೇ ಎರಡು ಪತಂಗಗಳು ಮೇಟ್ ಆದ್ರೆ ಅವುಗಳ ಜೀವನ ಚಕ್ರ ಅದರ ಅವಧಿ ಒಂದು 25-30 ಅಂತ ಅಂದಾಜು ಮಾಡಿಕೊಂಡ್ರು, ಅವು ಸರಾಸರಿ ಒಂದು 200 ಮೊಟ್ಟೆಗಳನ್ನ ಇಟ್ಟರೆ ಆ 200 ಮೊಟ್ಟೆಗಳಲ್ಲಿ ಸುಮಾರು ಒಂದು 100 ಮೊಟ್ಟೆಗಳು ಬದುಕಿದ್ರು ಸಾಕು. ಆ 100 ಒಂದು 50 ಹೆಣ್ಣು ಒಂದು 50 ಗಂಡು ಬಂದ್ರು ಅದು ಮತ್ತೆ ಇನ್ನೊಂದು 25 ಅವು ತಯಾರಾಗ್ತವೆ ಮೊಟ್ಟೆ ಇಡ್ಲಿಕ್ಕೆ. ಅವು ಮತ್ತೆ ಇದೇ ಪ್ರಮಾಣದಲ್ಲಿ ಮೊಟ್ಟೆ ಇಡ್ತಾ ಹೋದ್ರೆ ಸುಮಾರು 1 ಅವಧಿಯಲ್ಲಿ ಬರೀ ಈ ಎರಡೇ ಎರಡು ಪ್ರೌಢ ಕೀಟಗಳು ಏನಿದ್ವು ಇವು ನೀರಿನಿಂದ ಆವೃತವಾಗಿರದೇ ಇರತಕ್ಕಂತ ಒಣ ಭೂಮಿ ಪ್ರದೇಶ ಏನಿದೆ ಅದನ್ನ ಪೂರ್ತಿಯಾಗಿ ಕವರ್ ಮಾಡುವಷ್ಟು ಮಾತುಗಳನ್ನು ಬೆಳೆಸ್ತಕ್ಕಂತ ಸಾಮರ್ಥ್ಯ ಇದೆ ಅಂತ ಒಂದು ಅಂದಾಜು ಮಾಡ್ತಾರೆ. ನಿಸರ್ಗದಲ್ಲಿ ಆ ರೀತಿ ನಡೆಯೋದಿಲ್ಲ, ಯಾಕಂದ್ರೆ ಬೆನ್ನ ತಿಂದು ಬದುಕ್ತಕ್ಕಂತ ಬೇರೆ ಕೀಟಗಳು, ಆಮೇಲೆ ಎಲ್ಲಾ ಸಮಯದಲ್ಲೂ ಅದಕ್ಕೆ ಸೂಕ್ತ ವಾತಾವರಣ ಇರದೇ ಇರಬಹುದು. ನಿಜ, ಈ ಎಲ್ಲ ಕಾರಣಗಳಿಂದ ಆ ರೀತಿಯ ಸ್ಥಿತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂತ ಅಂದ್ರೂ ಕೂಡ ನಮ್ಮ ಬೆಳೆಗಳನ್ನು ನಾಶ ಮಾಡತಕ್ಕಂತದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅವುಗಳು ವೃದ್ಧಿ ಆಗ್ತಕ್ಕಂತ ಸಾಧ್ಯತೆ ಇದೆ. ಈಗ ನಾನು ಭೂಮಿಯನ್ನು ಕವರ್ ಮಾಡೋಷ್ಟು ಅಂತ ಹೇಳಿದ್ರೆ ಅಷ್ಟು ಆಗದೇ ಇದ್ರು ಕೂಡ ನಮ್ಮ ಬೆಳೆಗೆ ಆರ್ಥಿಕವಾಗಿ ಹಾನಿ ಮಾಡತಕ್ಕಂತ ಹಂತ ತಲುಪಬೇಕಾದ್ರೆ ಎಷ್ಟು ಸಂಖ್ಯೆಯಲ್ಲಿ ಬೇಕೋ ಅದಕ್ಕಿಂತ ಹೆಚ್ಚು ಸಂಖ್ಯೆಯ ಕೀಟಗಳನ್ನ ಉತ್ಪತ್ತಿ ಮಾಡತಕ್ಕಂತ ಸಾಮರ್ಥ್ಯ ಅವುಗಳಿಗೆ ಇದೆ. ಹಾಗಾಗಿ ಎಲ್ಲಿ ನಾವು ಪ್ರೌಢ ಕೀಟಗಳನ್ನ ಹಿಡಿದು ನಾಶ ಮಾಡ್ಲಿಕ್ಕೆ ಸಾಧ್ಯನೇ ಅದನ್ನ ನಾಶ ಮಾಡಬೇಕು. ನಿಜ, ಕೊಡಗಿನ ಪ್ರದೇಶದಲ್ಲಿ ಕೀಟಗಳ ನಿಯಂತ್ರಣದಲ್ಲಿ ಬಳಸ್ತಕ್ಕಂತ ಬೆಳೆಗಳ ಬಗ್ಗೆ ಹೇಳೋದಾದ್ರೆ ಕಿತ್ತಳೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲ ಹಣ್ಣಿನ ಬೆಳೆಗಳಲ್ಲಿ ಮಾವು ಇರಬಹುದು, ಈ ಹಣ್ಣಿನ ನೊಣಗಳು ಕಾಯಿ ಇರುವಾಗಲೇ ಬೆಳವಣಿಗೆಯ ಹಂತದಲ್ಲಿ ಅವಾಗ್ಲೇನೆ ಪ್ರೌಢ ಕೀಟ ಬಂದು ಅಲ್ಲಿ ಮೊಟ್ಟೆಗಳನ್ನ ಇಡ್ತದೆ. ಹಣ್ಣಿನಲ್ಲಿ ಒಂದು ಸಣ್ಣ ರಂಧ್ರ ಮಾಡಿ ಬರ್ತದೆ, ಅಲ್ಲೇ ಇದ್ದಂತ ಮೊಟ್ಟೆಯಿಂದ ಮರಿ ಹುಳು ಬಂದು ಅಲ್ಲಿ ಹಣ್ಣಿನ ತಿರುಳುಗಳನ್ನೆಲ್ಲ ತಿನ್ಕೊಂಡು ಬೆಳೀತದೆ. ಬೆಳೆದು ಮರಿ ಹುಳುವಿನ ಬೆಳವಣಿಗೆ ಹಂತ ಮುಗಿದ್ಮೇಲೆ ಇನ್ನು ಕೋಶಾವಸ್ಥೆಗೆ ಹೋಗ್ಬೇಕು ಅಂದಾಗ ಹಾಗೆ ಹಣ್ಣಿನಿಂದ ಹೊರಗಡೆ ಬಂದು ನೆಲಕ್ಕೆ ಬೀಳ್ತದೆ, ನೆಲಕ್ಕೆ ಬಿದ್ದು ನೆಲದಲ್ಲಿ ಕೋಶಾವಸ್ಥೆಗೆ ಹೋಗ್ತದೆ, ಮತ್ತ ಮಣ್ಣಿನಿಂದ ಕೋಶಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಪ್ರೌಢ ಕೀಟವಾಗಿ ಹೊರಗಡೆ ಬರ್ತದೆ. ಇದು ಅದರ ಜೀವನ ಚಕ್ರ. ಅದರ ನಿಯಂತ್ರಣಕ್ಕೆ ಬೇರೆ ಬೇರೆ ಕ್ರಮಗಳಿದಾವೆ. ಒಂದು ಕ್ರಮ ಈ ಪ್ರೌಢ ಕೀಟಗಳನ್ನ ಆಕರ್ಷಣೆ ಮಾಡಿ ಸಾಯ್ತಕ್ಕಂಥದ್ದು, ಯಾಕಂದ್ರೆ ಅದು ಹೋಗಿ ಅಲ್ಲಿ ಮೊಟ್ಟೆ ಇಟ್ಟಿಲ್ಲ ಅಂತ ಅಂದ್ರೆ ಅಷ್ಟು ಸಂಖ್ಯೆಯಲ್ಲಿ ಬಾಧೆ ಕಡಿಮೆ ಆಗ್ತದೆ ಅಂತ ಅದಕ್ಕೆ ಉಪಯೋಗಿಸ್ತೇವೆ ಈ ಫೆರಮೋನ್ ಕಿತ್ತಳೆಯಲ್ಲಿ. ಹಾಗೆ ಈ ಕಾಫಿಯಲ್ಲಿ ಬೆರಿ ಬೋರರ್ ಹಣ್ಣು ಕೊರಕದ ಸಾವಳಿಯ ನಿಯಂತ್ರಣಕ್ಕೂ ಕೂಡ ನಾವಿಲ್ಲಿ ಬಳಸ್ತೇವೆ. ಮಾವಿಗೂ ಈ ಲಿಂಗಾಕರ್ಷಕ ಬಲೆ ಅನುಕೂಲಕ್ಕೆ ಬರುತ್ತಲ್ವಾ? ಹೌದು, ಕಾಫಿಯ ಇನ್ನೊಂದು ಪ್ರಮುಖ ಕೀಟ ಬಿಳಿ ಕಾಂಡ ಕೊರಕ, ಅದರ ನಿಯಂತ್ರಣಕ್ಕೆ ಕೂಡ ಬಳಸ್ತೇವೆ. ಭತ್ತದಲ್ಲಿ ಕಾಂಡ ಕೊರಕದ ನಿಯಂತ್ರಣಕ್ಕೆ, ಭತ್ತದಲ್ಲಿ ಬರ್ತಕ್ಕಂತ ಇನ್ನೊಂದು ಕೀಟ ಈ ಕಂಬಳಿ ಹುಳು ಇದೆ, ಕಂಬಳಿ ಹುಳುವಿನ ನಿಯಂತ್ರಣಕ್ಕೂ ಕೂಡ ಈ ರೀತಿಯ ಬಲೆಗಳನ್ನ ನಾವು ಬಳಸ್ತೇವೆ. ತರಕಾರಿಗಳಲ್ಲಿ ಕೂಡ ಇದೆ, ಲಿಂಗಾಕರ್ಷಕ ಬಲೆಗಳಲ್ಲದೇನೆ ಸ್ಟಿಕ್ಕಿ ಟ್ರ್ಯಾಪ್ ಗಳು ಕೂಡ ಇದಾವೆ ರಸ ಹೀರುವ ಕೀಟಗಳಿಗೆ. ಹಾಗೆ ಈ ಸಣ್ಣ ಗಾತ್ರದ ಕೀಟಗಳು ಏನಿದೆ ರಸ ಹೀರುವ ಕೀಟಗಳು ಹಾಪರ್ಸ್ ಅಂತ ಹೇಳ್ತೇವೆ, ಜಿಗಿ ಹುಳುಗಳು ಅವುಗಳ ನಿಯಂತ್ರಣಕ್ಕೆ ಕೆಲವೊಮ್ಮೆ ಬರೀ ಹಾಗೆ ಸ್ಟಿಕ್ಕಿ ಟ್ರ್ಯಾಪ್ಸ್ ಯಾವುದೇ ಫೆರಮೋನ್ ಇಲ್ಲದೆ ಇದ್ರೂ ಕೂಡ ಒಂದು ಹಳದಿ ಬಣ್ಣಕ್ಕೆ ಅವು ಆಕರ್ಷಣೆಯನ್ನು ಹೊಂದುತ್ತವೆ. ಹಾಗಾಗಿ ಏನ್ ಮಾಡ್ತಾರೆ ಬಹಳಷ್ಟು ಜನ ರೈತರು ಸ್ಥಳೀಯವಾಗಿನೇ ತಯಾರು ಮಾಡ್ಕೊಳ್ತಾರೆ ಆ ಟ್ರ್ಯಾಪ್ ಗಳನ್ನು, ಅದರಲ್ಲೂ ಈ ತರಕಾರಿ ಬೆಳೆಗಳಲ್ಲಿ. ಹೇಗೆ ಅಂದ್ರೆ ಈ ಪ್ಲಾಸ್ಟಿಕ್ ಬಾಟ್ಲುಗಳು ವೇಸ್ಟ್ ಆಗಿ ಹೋಗ್ತಾ ಇರ್ತವೆ, ಅವಕ್ಕೆನೆ ಸ್ವಲ್ಪ ಹಳದಿ ಬಣ್ಣದ ಪೇಂಟ್ ಮಾಡ್ಕೊಳ್ತಾರೆ, ಹಳದಿ ಬಣ್ಣವನ್ನ ಲೇಪಿಸೋದು ಆಮೇಲೆ ಅದಕ್ಕೆ ಏನ್ ಮಾಡ್ತಾರೆ ಏನಾದ್ರು ಸ್ಟಿಕ್ಕಿ ಮಟೀರಿಯಲ್ ಅಂಟಿನಂತ ಪದಾರ್ಥ ಈ ಗ್ರೀಸ್ ಇರ್ಬೋದು, ಸ್ವಲ್ಪ ಗಟ್ಟಿ ಇರೋ ಆಯಿಲ್ ಇರ್ಬೋದು, ಹರಳೆಣ್ಣೆಯನ್ನು ಹಾಕ್ತದೆ ಈ ತರದ ಆಯಿಲ್ ಅನ್ನ ಅದಕ್ಕೆ ಈಗೇನು ಬಣ್ಣ ಹಚ್ಚಿ ಇಟ್ಕೊಂಡಿರ್ತಾರೆ ಹಳದಿದು ಅದಕ್ಕೇನೆ ಲೇಪಿಸೋದು. ಅಂದ್ರೆ ಗ್ರೀಸ್ ಈ ಗಿರಣಿಗಳಲ್ಲಿ ಅಲ್ಲೆಲ್ಲ ಬಳಕೆ ಮಾಡಿದ್ದು ಮೋಟಾರ್ಗಳಲ್ಲಿ ಬಳಕೆ ಮಾಡಿದ್ದಿರ್ತಾರೆ ಅದನ್ನೇ ತಗೊಂಡ್ಬಂದು ಮೆತ್ತಾರೆ ಬಾಟ್ಲ್ ಗಳನ್ನು ಕೋಲಿಗೆ ಸಿಕ್ಕಿಸ್ಬಿಟ್ಟು ಆ ಬೆಳೆಯ ಮಧ್ಯೆ ಅಲ್ಲಿ ಅಲ್ಲಲ್ಲಿ ಒಂದೊಂದು ಹಾಕ್ತಾರೆ, ತುಂಬಾ ಖರ್ಚು ಕಡಿಮೆ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಲಿ ಹಾಕ್ಬಹುದು. ಅವು ಹಾರಾಡ್ತಾ ಇರುವಾಗ ಇದು ಸ್ವಲ್ಪ ಹಳದಿ ವರ್ಣದ ಇರೋದ್ರಿಂದ ಅಲ್ಲಿ ಬಂದು ಕಚ್ಚಿಕೊಳ್ತವೆ, ಅಲ್ಲಿ ಅಂಟಿನಂತ ಪದಾರ್ಥ ಇರೋದ್ರಿಂದ ಹೀಗೆ ತರಕಾರಿ ಬೆಳೆಗಳಲ್ಲಿ ಕೂಡ ಬಳಕೆಯನ್ನು ಮಾಡ್ತಾರೆ. ಇನ್ನು ಬೆಳಕಿನ ಬಲೆಗಳು ಲೈಟ್ ಟ್ರ್ಯಾಪ್ಸ್ ಅಂತ ಅನ್ಕೊಂಡು, ಲೈಟ್ ಟ್ರ್ಯಾಪ್ಸ್ ಯಾವ ಕೀಟಗಳು ಬೆಳಕಿಗೆ ಆಕರ್ಷಣೆಯನ್ನು ಹೊಂದುತ್ತವೋ ಅಂತ ಕೀಟಗಳಿಗೆ ಬೆಳಕಿನ ಬಲೆಗಳನ್ನು, ಅಂದ್ರೆ ಅಲ್ಲೇನು ಒಂದು ಬೆಳಕಿನ ಮೂಲ ಇರ್ತದೆ, ಒಂದು ಲೈಟ್ ಇರ್ಬೋದು, ಆ ಲೈಟಿನ ಕೆಳಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಟಿರೋದು, ಆ ನೀರಲ್ಲಿ ಸ್ವಲ್ಪ ಸೋಪಿನ ದ್ರಾವಣವನ್ನ ಸೇರಿಸೋದು ಅಥವಾ ಯಾವ್ದಾದ್ರು ಒಂದು ಎಣ್ಣೆಯನ್ನು ಸೇರಿಸೋದು, ಸೀಮೆಎಣ್ಣೆ ಆಗಿದೆ ಯಾವ್ದಾದ್ರು ಎಣ್ಣೆ ಆದ್ರೂ ಆಗ್ತದೆ, ಯಾಕಂದ್ರೆ ಕೀಟಗಳು ಆ ಎಣ್ಣೆಯುಕ್ತ ನೀರಿನಲ್ಲಿ ಬಿದ್ದಾಗ ಅವುಗಳ ಉಸಿರಾಟದ ರಂಧ್ರಗಳು ಮುಚ್ಚಿಕೊಳ್ಳುತ್ತವೆ, ಉಸಿರಾಟ ಕ್ರಿಯೆ ಅವಕ್ಕೆ ನಡೆಯೋದಿಲ್ಲ, ಹಾಗಾಗಿ ಸತ್ತೋಗ್ತವೆ, ಬೆಳಕಿಗೆ ಆಕರ್ಷಣೆ ಹೊಂದಿ ಬೆಳಕಿನ ಮೂಲದ ಹತ್ರ ಬಂದಿರ್ತವೆ, ಬಟ್ ಅವು ಹಾರಾಡ್ತಾ ಅಲ್ಲಿ ಕೆಳಗೆ ನೀರಿನಲ್ಲಿ ಬಿದ್ರೆ ಎಣ್ಣೆ ಅಂಶ ಇರತಕ್ಕಂತ ನೀರಾಗಿರೋದ್ರಿಂದ ಅವುಗಳ ಉಸಿರಾಟದ ರಂಧ್ರಗಳು ಮುಚ್ಚಿ ಹೋಗೋದ್ರಿಂದ ಆ ಕೀಟಗಳು ಅಲ್ಲೇನೆ ಸತ್ತೋಗ್ತವೆ. ಇದೇ ತತ್ವದ ಮೇಲೆ ಈಗ ನಾನು ಕಂಬಳಿ ಹುಳು ಅಂತ ಏನ್ ಹೇಳಿದೆ ಭತ್ತದಲ್ಲಿ ಬರ್ತಕ್ಕಂಥದ್ದು ಪತಂಗಗಳು ಮಾತ್ ಅಂತೀವಿ, ಬೆಳಕಿಗೆ ಆಕರ್ಷಣೆ ಹೊಂದತಕ್ಕಂಥವು ಆಗಸ್ಟ್ ಎರಡನೇ ವಾರದಿಂದ ಹಿಡ್ಕೊಂಡು ಸೆಪ್ಟೆಂಬರ್ ಎರಡನೇ ವಾರದಲ್ಲಿ ಪ್ರೌಢ ಪತಂಗಗಳು ಬರ್ತಕ್ಕಂತಹದ್ದು, ಮಣ್ಣಿನಲ್ಲಿರ್ತವೆ ಕೋಶಗಳು, ಅದರಲ್ಲೂ ಭತ್ತದ ಜಮೀನಿನ ಸುತ್ತ ಎಲ್ಲಿ ಬದುಗಳಿರ್ತವೆ ಬದುಗಳಲ್ಲಿ ಅಥವಾ ಬದು ಪಕ್ಕದಲ್ಲಿ ಏನಾದ್ರೂ ಖಾಲಿ ಜಮೀನಿದ್ರೆ ಅಲ್ಲಿಯೂ ಕೂಡ ಅವುಗಳ ಕೋಶಗಳಿರ್ತವೆ ಮಣ್ಣಿನಲ್ಲಿ. ಅವು ಈ ಆಗಸ್ಟ್ ಎರಡನೇ ವಾರದಿಂದ ಸೆಪ್ಟೆಂಬರ್ ಎರಡನೇ ವಾರದವರೆಗೂ ಕೋಶಾವಸ್ಥೆಯಿಂದ ಪ್ರೌಢಾವಸ್ಥೆಯಿಂದ ತಲುಪಿ ಹೊರಗೆ ಬರ್ತಾ ಇರ್ತವೆ, ಲೈಟ್ ಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದು. ಅದರಲ್ಲೂ ಸಾಯಂಕಾಲದ ಟೈಮ್ ಒಂದ್ 7-10 ಗಂಟೆ ಸಮಯದಲ್ಲಿ ಅವು ಹೆಚ್ಚು ಈಚೆ ಬರ್ತವೆ ಅಂತ ಹಾರಾಡ್ಕೊಂಡು ಆ ಸಮಯದಲ್ಲಿ ನಾವು ಈ ತರದ ದೀಪಾಕರ್ಷಕ ಬಲೆ ಅಂತ ಹೇಳ್ತೇವೆ, ಏನಾದ್ರೂ ಒಂದು ದೀಪ ಇರ್ತಕ್ಕಂಥದ್ದು ಅದರ ಕೆಳಗೆ ನೀರು ಅಥವಾ ಏನಾದ್ರೂ ಬೇರೆ ಒಂದು ಇರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು, ಸಾಧ್ಯ ಆದ್ರೆ ಆ ತರ ಮಾಡಬಹುದು. ಇಲ್ಲ ಇನ್ನು ಕೆಲವು ಕಡೆ ರೈತರು ಏನ್ ಮಾಡ್ತಾರೆ ಅಲ್ಲಲ್ಲೇ ಬೆಂಕಿಯನ್ನ ಹಾಕ್ಬಿಡ್ತಾರೆ ಹಳೆ ಕಟ್ಟಿಗೆ ಇದ್ರೆ ನಿಜ ಅವು ಆ ಬೆಂಕಿಗೂ ಕೂಡ ಬಂದು ಬಿದ್ದು ಸಾಯ್ತಾ ಇರ್ತವೆ. ನಿಜ ಈ ಕಂಬಳಿ ಹುಳು ಏನಿದೆ ಬಹಳಷ್ಟು ಸಂಖ್ಯೆಯಲ್ಲಿ ಮೊಟ್ಟೆಗಳನ್ನು ಇರ್ತದೆ, ಗುಂಪು ಗುಂಪಾಗಿಟ್ಟಿರ್ತದೆ ಅದು. ಒಂದು ಮಾತು ಬಂದು ಅಲ್ಲಿ ಬಿತ್ತು ಅಂತ ಅಂದ್ರೆ ಎಷ್ಟೋ ಸಂಖ್ಯೆಯಲ್ಲಿ ನಾವು ಆ ಕಂಬಳಿ ಹುಳುಗಳ ಬಾಧೆಯನ್ನ ಕಡಿಮೆ ಮಾಡ್ಕೊಳ್ಬಹುದು. ನಿಜ. ಲಿಂಗಾಕರ್ಷಕ ಬಲೆಗಳು ಅಥವಾ ಕೀಟಾಕರ್ಷಕ ಬಲೆಗಳಿದಾವಲ್ಲ ಡಾಕ್ಟ್ರೆ, ಇವು ಎಲ್ಲಿ ಲಭಿಸ್ತವೆ? ಖಾಸಗಿ ಕಂಪನಿಗಳು ಅಲ್ಲಲ್ಲಿ ತಯಾರಿಸ್ತಾರೆ ಅಂತ ಹೇಳ್ತಾ ಇದಾರೆ, ಮತ್ತೆ ಕೆಲವೊಂದು ಸಂಸ್ಥೆಗಳು ವಿತರಣೆ ಮಾಡ್ತವೆ. ನಾನು ಈ ಭತ್ತದ ಕಾಂಡ ಕೊರಕದ ಬಗ್ಗೆ ಏನ್ ಹೇಳಿದೆ ಸರ್, ಇದು ಕೃಷಿ ಇಲಾಖೆಯಲ್ಲೂ ಕೂಡ ಯೋಜನೆಗಳಲ್ಲಿ ಕೊಟ್ಟಿದ್ದಾರೆ. ಈಗ ನೀವು ಕಿತ್ತಳೆಯಲ್ಲಿ ಉಪಯೋಗಿಸ್ತಕ್ಕಂತಹದ್ದು, ಕಾಫಿ ಬೆರಿ ಬೋರರ್ ಗೆ ಉಪಯೋಗಿಸ್ತಕ್ಕಂತಹದ್ದು, ಮತ್ತು ಕಾಫಿ ಬಿಳಿ ಕಾಂಡ ಕೊರಕದ ಬಗ್ಗೆ ಉಪಯೋಗಿಸ್ತಕ್ಕಂಥದ್ದು, ಇವು ಸ್ವಲ್ಪ ಹೆಚ್ಚು ಬಳಕೆಯಲ್ಲಿ ಇದ್ದಾವೆ ಇಲ್ಲಿ. ಹೌದು. ಆದ್ರೆ ಈ ಭತ್ತದ ಕಾಂಡ ಕೊರಕದ್ದು ಅಷ್ಟೊಂದು ಬಳಕೆಯಲ್ಲಿ ಇಲ್ಲ. ಯಾಕೆ ಅಂತಂದ್ರೆ ಕೊಡಗಿನಲ್ಲಿ ಅದರಲ್ಲೂ ಭತ್ತದಲ್ಲಿ ಕಾಂಡ ಕೊರಕದ ಬಾಧೆ ಇತ್ತೀಚಿನ ವರ್ಷದವರೆಗೂ ಅಷ್ಟು ಕಾಣ್ತಾ ಇರಲಿಲ್ಲ. ಆದ್ರೆ ಈಗ ಒಂದು 2-3 ವರ್ಷಗಳಲ್ಲಿ ಅಲ್ಲಲ್ಲಿ ಸ್ವಲ್ಪ ಬಾಧೆ ಹೆಚ್ಚು ಕಾಣ್ತಾ ಇದೆ. ಹಾಗಾಗಿ ಕೃಷಿ ಇಲಾಖೆಯಿಂದನೂ ಕೂಡ ಈ ಫೆರಮೋನ್ ಟ್ರ್ಯಾಪ್ ಗಳನ್ನ ಭತ್ತದ ಕಾಂಡ ಕೊರಕದ ನಿಯಂತ್ರಣಕ್ಕೆ ಅಲ್ಲಲ್ಲಿ ಕೊಟ್ಟಿದ್ದಾರೆ. ಕೆಲವು ಕಡೆ ಅದರಲ್ಲೂ ಸಾವಯವ ಕೃಷಿಯನ್ನ ಪ್ರಚುರಪಡಿಸತಕ್ಕಂತ ಸಂಸ್ಥೆಗಳಿದ್ದಾವೆ, ಅವರು ಕೂಡ ಇವನ್ನ

ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ವಿಶೇಷ ರಿಯಾಯಿತಿ. ಇಲ್ಲಿ ಎಲ್ಲಾ ತರಹದ ಸ್ಟೀಲ್ ಮತ್ತು ಮರದ ಪೀಠೋಪಕರಣಗಳು ಲಭ್ಯ. ಸುಪ್ರೀಂ ಪ್ರೀಮಿಯಂ ರೇಂಜ್ ಚೇರ್ಸ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಫ್ಲೆಕ್ಸ್ ಮ್ಯಾಟ್ರಸಸ್, ಕರ್ಟೆನ್ಸ್ ಅಂಡ್ ಫಿಟ್ಟಿಂಗ್ಸ್, ವಿವಿಧ ಅಳತೆಯ ಅಲ್ಮಿರಗಳು ಮತ್ತು ಕಪ್ ಬೋರ್ಡ್ಸ್. ಸಂಪರ್ಕಿಸಿ 9448422317. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಇಂದು ಕೊಡಗು ಜಿಲ್ಲೆಗೆ ಹೊಸದಾಗಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ಅಧಿಕಾರ ವಹಿಸಿಕೊಂಡು ಇದೇ ಹೊತ್ತಲ್ಲಿ ಅಪಾರ ಜಿಲ್ಲಾಧಿಕಾರಿ ರಾಜು ಮೊಗವೀರ, ಉಪವಿಭಾಗಾಧಿಕಾರಿಯಾಗಿ ಈಶ್ವರ್ ಕುಮಾರ್ ಕಂಡ ಸೇರಿದಂಗೆ ಇನ್ನು ಮುಖ್ಯಪಟ್ಟವು ಉಪಸ್ಥಿತರಿದ್ದು ಪೇಟೆನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಧಿಕಾರ ವಹಿಸಿಕೊಂಡು ಡಾ ಬಿಸಿ ಸತೀಶ್ ಜಿಲ್ಲಾಧಿಕಾರಿಯವು ಈ ಹಿಂದೆ ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ, ಧಾರವಾಡ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ, ಬೆಳಗಾವಿ ಬೈಲಹೊಂಗಲ ಕುಮಟಾದಲ್ಲಿ ಉಪವಿಭಾಗಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿದಳು. ನಾಡಿನ ಜೀವನದಿ ಅವ್ವ ಕಾವೇರಿಯ ಉಗಮಸ್ಥಾನ ತಲಕಾವೇರಿಯಲ್ಲಿ ನಿನ್ನೆ ನಡೆದ ತುಲಸಂಕ್ರಮಣ ಪವಿತ್ರ ತೀರ್ಥೋದ್ಭವ ಯಶಸ್ಸಿಗೆ ಸಹಕಾರ ಕೊಟ್ಟ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ನಿಗಮದ ಅಧ್ಯಕ್ಷರು, ಜಿಲ್ಲಾಡಳಿತ ಭಕ್ತಾದಿಗಳಿಗೆ, ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗಳ, ಪೊಲೀಸ್ ಇಲಾಖೆಗೆ ಅನ್ನಸಂತರ್ಪಣೆ ಏರ್ಪಡಿಸಿದ ಕೊಡಗು ಏಕೀಕರಣ ರಂಗ, ಹಂಗೆ ಎಲ್ಲವಕ್ಕೆ ಕೂಡ ಅವ್ವ ಕಾವೇರಿಯ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಬಿಎಂ ಕೃಷ್ಣಪ್ಪ ಅವು ವಂದನೆನ ಸಲ್ಲಿಸಿದಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆನ ಕಡೆಯಿಂದ ಅಕ್ಟೋಬರ್ 20ರಂದು ಹೊತ್ತಾರೆ 10:30 ಪೇಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ ಮಹರ್ಷಿ ವಾಲ್ಮೀಕಿ ಜಂಬರ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿಯವು ಜಂಬರನ ಉದ್ಘಾಟನೆ ಮಾಡುವೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ನವು ಈ ಕಾರ್ಬರ್ನ ಅಧ್ಯಕ್ಷತೆ ವಹಿಸುವೆ. ಹಂಗೆ ಶಾಸಕರಾದ ಕೆಜಿ ಬೋಪಯ್ಯವು, ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಅವು ಸೇರಿದಂಗೆ ಇನ್ನಿತರು ಗಣ್ಯ ವ್ಯಕ್ತಿಗ ಕೂಡಿಯಾಡುವೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಮೈಸೂರು ಕೊಡವ ಸಮಾಜದ ಇವರ ಕಡೆಯಿಂದ ಅಕ್ಟೋಬರ್ 20ರಂದು ಹೊತ್ತಾರೆ 10:30 ಮೈಸೂರಿನ ಕೊಡವ ಸಮಾಜಲ್ಲಿ ಕೊಡವ ಭಾಷೆ ಮತ್ತು 8ನೇ ಪರಿಚ್ಛೇದ ಹಂಗೆ ಪುಸ್ತಕ ಬಿಡುಗಡೆ ಜಂಬರ ನಡೆದಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಂಗೆ ಇಂಧನ ಮಂತ್ರಿ ವಿ ಸುನೀಲ್ ಕುಮಾರ್ ಅವು ಉದ್ಘಾಟನೆ ಮಾಡುವೆ. ಅಕಾಡೆಮಿನ ಅಧ್ಯಕ್ಷರಾದ ಡಾ ಅಮ್ಮಾಟಂಡ ಪಾರ್ವತಿ ಅಪ್ಪಯ್ಯ ಅವು ಅಧ್ಯಕ್ಷತೆ ವಹಿಸುವೆ. 8 ಪುಸ್ತಕಗಳ ಬಿಡುಗಡೆ ಕಾರ್ಬರು ಕೂಡ ನಡೆದಿದೆ. ಈ ಜಂಬರಲ್ಲಿ ಶಾಸಕರಾದ ಗೇಚಿ ಬೋಪಯ್ಯ ಅವು ಮತ್ತೆ ಮಂಡೆಪಂಡ ಅಪ್ಪಚ್ಚು ರಂಜನ್, ಶಾಂತಿ ಎಂಡ ರವಿಕುಶಾಲಪ್ಪ ಸೇರಿದಂಗೆ ಇನ್ನಿತ ಗಣ್ಯ ವ್ಯಕ್ತಿಗ ಪಾಲ್ಗೊಳ್ಳುವೆ. ಕೊಡಗು ಜಿಲ್ಲೆಯಲ್ಲಿ 11 ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಆಶ್ರಮದ ಶಾಲೆಗೆ ಮಕ್ಕಳಿಗೆ ಇಂಗ್ಲಿಷ್ ಕಲಿಸಿಕೆ ಗೌರವಧನದ ಆಧಾರದ ಮೇಲೆ ಪ್ರತಿ ಶಾಲೆಗೆ ಒಬ್ಬರಂಗೆ 11 ಜನ ಅತಿಥಿ ಶಿಕ್ಷಕರನ್ನು ನೇಮಿಸಿಕೆ ಅರ್ಜಿ ಕರೆದಳು. ಅರ್ಜಿ ಸಲ್ಲಿಸಿಕೆ ತಾರೀಖು 30 ಆಖೇರಿ ದಿನ ಆಗುಟ್ಟು ಮೆರಿಟ್ ಆಧಾರದ ಮೇಲೆ ಆಯ್ಕೆ ನಡೆದಿದೆ. ಜಾಹಿಸ್ತಿ ಮಾಹಿತಿ ಬೇಕಾದರೆ ದೂರವಾಣಿ 0827220052 ಸಂಪರ್ಕಿಸಕ್ಕಿಂತ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನಾ ಸಮನ್ವಯಾಧಿಕಾರಿ ಕೇಳಿಕೊಂಡಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಪೈಪೋಟಿಗೆ ಇದೇ ತಿಂಗ 22ನೇ ತಾರೀಖಂದು 24ನೇ ತಾರೀಖಿಗೆ ಮುಟ್ಟ ದಾವಣಗೆರೆಯಲ್ಲಿ ನಡೆದಿದೆ. ಪೈಪೋಟಿಲಿ ಭಾಗವಹಿಸುವವು ಸರ್ಕಾರಿ ಚಾಕ್ರಿಗಾರರಾಗಿ ಸರ್ಕಾರ 3 ದಿನಗಳ ವಿಶೇಷ ರಜೆ ಕೊಟ್ಟದೇತ ಸರ್ಕಾರಿ ನೌಕರರ ಸಂಘದ ಕೊಡಗು ಜಿಲ್ಲಾಧ್ಯಕ್ಷರು ತಿಳಿಸಿದಳು. ಕೂಡಿಗೆನ ಕೊಡಗು ಸೈನಿಕ ಶಾಲೆಯಲ್ಲಿ 15ನೇ ವರ್ಷದ ಸಂಸ್ಥಾಪನಾ ದಿನ ಆಚರಣೆಯ ಕಾರ್ಬಾರ್ ಇಂದು ನಡೆದು ಈ ಜಂಬರದ ಉದ್ಘಾಟನೆನ ಮಡಿಕೇರಿ ಕ್ಷೇತ್ರದ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ನವು ನಡೆಸಿಕೊಟ್ಟು ಇದೇ ಹೊತ್ತಲ್ಲಿ ಶಾಲಾ ಆಡಳಿತ ಮಂಡಳಿಯ ಕಡೆಯಿಂದ ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಕಾರ್ಬಾರ್ ನಡೆದ ಪ್ರಕಟಣೆಯಿಂದ ಗೊತ್ತಾಗುತ್ತು. ಇದೇ ತಿಂಗ 23 ಮತ್ತು 24ನೇ ತಾರೀಖಿಗೆ ಅರೆಭಾಷೆ ಸಂಸ್ಕೃತಿ ಕಾರ್ಬಾರ್ ಬೆಂಗಳೂರಿನ ಕೊಡಗುಗೌಡ ಸಭಾವಾಡಿಯಲ್ಲಿ ಬೆಂಗಳೂರು ಅಕಾಡೆಮಿನ ಕಡೆಯಿಂದ ನಡೆದದೇತ ಗೊತ್ತಾಗುತ್ತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಅರೆಭಾಷೆ ಲಲಿತ ಪ್ರಬಂಧ ಕತೆ ಮತ್ತೆ ಕವಿತೆ ಪೈಪೋಟಿ ಏರ್ಪಾಡಾಗಿದ್ದು ಹೊಸ ಆಲೋಚನೆ ಮತ್ತೆ ಹೊಸತನ ಇರುವ ಬರಹಗಳನ್ನ ಮುಂದೆ ಬಾವ ನವೆಂಬರ್ 12ನೇ ತಾರೀಕಿನೊಳಗೆ ಅಕಾಡೆಮಿನ ಕಚೇರಿಗೆ ತಲುಪಿಸಕು. ಹಂಗೆ ಕತೆ ಕವಿತೆ ಮತ್ತೆ ಪ್ರಬಂಧ ಸ್ವಂತ ರಚನೆಯಾಗಿದ್ದು ಕತೆ ಮತ್ತೆ ಪ್ರಬಂಧ 1,000 ಪದಗಳ ಮಿತಿಯಲ್ಲಿ ಇರೋಕು. ಹಂಗೆ ಕವಿತೆ 30 ಮೀರಿಕಾಗದು. ಎಲ್ಲಾ ಭಾಗಲಿ 1, 2 ಮತ್ತೆ 3ನೇ ಇನಾಮಗಳು ಇದ್ದು ಒಬ್ಬರೇ ಬೇಕರೆ 3 ಪೈಪೋಟಿಲಿ ಭಾಗವಹಿಸಕತ್ತ ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆ ಅವು ತಿಳಿಸಿಯೋಳು. ಸರ್ಕಾರದ ಪ್ರತಿಷ್ಠಿತ ಅಂಗ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಮುಂದೆ ಬಾವ ನವೆಂಬರ್ 21ರಂದು ನಡೆದಿದೆ. ಕೇಂದ್ರ ಚುನಾವಣಾಧಿಕಾರಿಯಾಗಿದ್ದ ಜಿಎಂ ಗಂಗಾಧರ ಸ್ವಾಮಿ ಚುನಾವಣಾ ತಾರೀಕನ್ನು ನಿಗದಿಪಡಿಸಿ ಅಧಿಸೂಚನೆ ಹೊರಡಿಸಿಯಳು. ನವೆಂಬರ್ 21ರಂದು ಹೊತ್ತಾರೆ 8 ಹಿಂಬೊತ್ತು 4 ಮುಟ್ಟ ಚುನಾವಣೆ ನಡೆದಿದೆ. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ನಾಳೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ರಜೆ ಇದ್ದದೇತ ಮಾಹಿತಿ ಕೊಟ್ಟಳು. ಇಂದು ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಕೋವಿಡ್ 19 ಪ್ರಕರಣ ಪತ್ತೆಯಾತ್ಲೆ. ಜಿಲ್ಲೆಯಲ್ಲಿ ಒಟ್ಟಾರೆ ಕೋವಿಡ್ ಪ್ರಕರಣ 35,169 ಆಗುಟ್ಟು ಕಳೆದ 24 ಹುಷಾರಾಗಿ ಆಸ್ಪತ್ರೆಯಿಂದ ಒಬ್ಬ ಮಾತ್ರ ಹೋಗಳು. ಒಟ್ಟು ಹುಷಾರಾದವು 34,522. ಒಟ್ಟು 219 ಸಕ್ರಿಯ ಪ್ರಕರಣ ಒಟ್ಟು. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 18. ಕೊರೋನಾ ಪಾಸಿಟಿವಿಟಿ ಶೇಕಡ 0. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಯವು ಮಾಹಿತಿ ಕೊಟ್ಟಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಚೌಕಿ ಹತ್ತಿರ ವಿರಾಜ್ಪೇಟ್ ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022671919. ವಿರಾಜಪೇಟೆ ನಗರದಲ್ಲಿ ಇದೀಗ ಶುಚಿ ರುಚಿಯಾದ ವೆಜ್ ರೆಸ್ಟೋರೆಂಟ್ ಉಡುಪಿ ಶ್ರೀಕೃಷ್ಣ ಶುಭಾರಂಭಗೊಂಡಿದೆ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಥಾಲಿ, ಚೈನೀಸ್, ಜ್ಯೂಸ್, ಚಾಟ್ಸ್, ತಂದೂರಿ ಐಟಮ್ಸ್ ಇನ್ನೂ ಹಲವು. ಭೇಟಿ ಕೊಡಿ ಉಡುಪಿ ಶ್ರೀಕೃಷ್ಣ ವೆಜ್ ರೆಸ್ಟೋರೆಂಟ್, FMC ರೋಡ್, ದೊಡ್ಡಟ್ಟಿ ಚೌಕಿ ಬಳಿ, ವಿರಾಜಪೇಟೆ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ದಸರಾ ಹಾಗೂ ಕಾವೇರಿ ಸಂಕ್ರಮಣದ ಶುಭಾಶಯಗಳೊಂದಿಗೆ ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ನಾಪುಕ್ಲುವಿನ ಪೊನ್ನಾರ್ ಸೂಪರ್ ಮಾರ್ಕೆಟ್ ವತಿಯಿಂದ ನಾಡಿನ ಜನತೆಗೆ ಕಾವೇರಿ ಸಂಕ್ರಾಂತಿಯ ಶುಭಾಶಯಗಳು. ಪೊನ್ನಾರ್ ಸೂಪರ್ ಮಾರ್ಕೆಟ್ ನಲ್ಲಿ ಉತ್ತಮ ಗುಣಮಟ್ಟದ ದಿನಸಿ ಸಾಮಗ್ರಿಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಹೋಮ್ ಡೆಲಿವರಿ ಕೂಡ ಇದೆ. ಸಂಪರ್ಕಿಸಿ ಮೊಬೈಲ್ 9990362151. ವೆಂಕಟಾದ್ರಿ ಮಲ್ಟಿಬ್ರ್ಯಾಂಡ್ ಇನ್ಶೂರೆನ್ಸ್ ಸೊಲ್ಯೂಷನ್. ನಮ್ಮಲ್ಲಿ ಎಲ್ಲಾ ರೀತಿಯ ವಾಹನಗಳ ಇನ್ಶೂರೆನ್ಸ್, ಅಂಗಡಿ ಮಳಿಗೆ ಕಟ್ಟಡಗಳ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಇನ್ನಿತರ ಎಲ್ಲ ಬಗೆಯ ಇನ್ಶೂರೆನ್ಸ್ ಗಳನ್ನ ಮಾಡಿಕೊಡಲಾಗುವುದು. ಶಾಖೆಗಳು ವೆಂಕಟಾದ್ರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಬೇತ್ರಿ, ಬಿರ್ಲಾ ಕಾಂಪ್ಲೆಕ್ಸ್ ಮೂರ್ನಾಡು, ಹಿಂದೂಸ್ತಾನ್ ಡ್ರೈವಿಂಗ್ ಸ್ಕೂಲ್ ಹತ್ತಿರ ಗೋಣಿಕೊಪ್ಪಲ್ ರೋಡ್ ವಿರಾಜಪೇಟೆ, ಹಾಗೂ ಪಂಚಾಯತ್ ಕಾಂಪ್ಲೆಕ್ಸ್ ಪೊನ್ನಂಪೇಟೆ. ಸಂಪರ್ಕಿಸಿ 9148167725. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಕಾನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಾನೂರು, ಇದರ 78ನೇ ವಾರ್ಷಿಕ ಮಹಾಸಭೆ ಇದೇ 19ರಂದು ಮಂಗಳವಾರ ಪೂರ್ವಾಹ್ನ 10:30 ಸಂಘದ ಅಮೃತ ಮಹೋತ್ಸವ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ ಅಳಮೇಂಗಡ ಎ ವಿವೇಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಸಂಘದ ಸರ್ವ ಸದಸ್ಯರು ಸರ್ಕಾರದ ಕೋವಿಡ್ ನಿಯಮದಂತೆ ಪಾಲ್ಗೊಂಡು ಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿ ಕೋರಿದೆ. ರೀ, ಇವತ್ತಿನ ಫಂಕ್ಷನ್ ಅಲ್ಲಿ ನೀವಂತೂ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣ್ತಾ ಇದ್ರಿ. ಪೀಟರ್ ಇಂಗ್ಲೆಂಡ್ ಬಟ್ಟೆಗಳನ್ನು ಧರಿಸಿದ್ರೆ ಎಲ್ಲರೂ ಡಿಫ್ರೆಂಟ್ ಲುಕ್ ಅಲ್ಲಿ ಪರ್ಫೆಕ್ಟ್ ಆಗಿ ಕಾಣ್ತಾರೆ. ಹೊಚ್ಚ ಹೊಸ ಲುಕ್ ನೊಂದಿಗೆ ಸೂಟ್ಸ್ ಹಾಗೂ ಬ್ಲೇಸರ್ ಮೇಲೆ ಆಕರ್ಷಕ ರಿಯಾಯಿತಿಗಳು. ಬನ್ನಿ ಪೀಟರ್ ಇಂಗ್ಲೆಂಡ್ ಶೋರೂಮ್, ನಿಯರ್ ಕ್ಲಾಕ್ ಟವರ್, ವಿರಾಜಪೇಟೆ. ನಾಲ್ನಾಡು ಪ್ಲಾಂಟರ್ಸ್ ಕ್ಲಬ್ ನಾಪೋಕ್ಲು ಇವರ ವತಿಯಿಂದ ರಾಜ್ಯ ಮಟ್ಟದ ಮುಕ್ತ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯನ್ನು ಇದೇ ತಿಂಗಳ 23ರಂದು ಬೆಳಿಗ್ಗೆ 9:00 ನಾಪೋಕ್ಲು ಚೆರಿಯಪರಂಬುವಿನ ಜನರಲ್ ಕೆಎಸ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆಸಲಾಗುವುದು. 0.22 ರೈಫಲ್ 50 ಸ್ಪರ್ಧೆಯ ಮೊದಲ 3 ವಿಜೇತರಿಗೆ ಕ್ರಮವಾಗಿ 50,000, 30,000, 20,000 ರೂಪಾಯಿ ನಗದು ಬಹುಮಾನ ಮತ್ತು ಟ್ರೋಫಿ. 12th ಬೋರ್ 30 ಸ್ಪರ್ಧೆಯ ಮೊದಲ 3 ವಿಜೇತರಿಗೆ ಕ್ರಮವಾಗಿ 10,000, 5,000, 3,000 ರೂಪಾಯಿ ನಗದು ಬಹುಮಾನ ಮತ್ತು ಟ್ರೋಫಿ.